ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶುಂಠಿ ಕೃಷಿ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರು. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಶುಂಠಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಶುಂಠಿ ನಮ್ಮ ರಾಜ್ಯ ಮತ್ತು ಇತರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇರತಕ್ಕಂಥ ಒಂದು ಪ್ರಮುಖ ಬಹುವಾರ್ಷಿಕ ಮೂಲಿಕೆ. ಇದರ ಮುಖ್ಯವಾದ ಭಾಗ ವಾಣಿಜ್ಯ ಮಟ್ಟದಲ್ಲಿ ಬಳಸ್ತಾ ಇರೋದು ಅಂದರೆ ಇದರ ಗಡ್ಡೆಗಳು. ಸೊ ಇದನ್ನು ಸಾಂಬಾರ ಪದಾರ್ಥವಾಗಿ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದಾರೆ. ಇದರ ಮುಖ್ಯವಾದಂಥ ಒಂದು ಉಪಯೋಗಗಳ ಬಗ್ಗೆ ಗಮನಿಸೋದಾದರೆ ಶುಂಠಿಯನ್ನು ತಾಜಾ ಮತ್ತು ಒಣ ಶುಂಠಿಯಾಗಿ ಕೂಡ ಬಳಸ್ತಾರೆ. ಮಸಾಲೆ ಮತ್ತು ಔಷಧಿಯ ಕೂಡ ಬಳಸೋದು ಉಂಟು. ಮುಖ್ಯವಾಗಿ ಹೊಟ್ಟೆ ಸಮಸ್ಯೆಗಳಿರ್ಬೋದು, ಅತಿಸಾರ ಇರ್ಬೋದು, ರಕ್ತಸ್ರಾವ ಇರ್ಬೋದು, ಕೆಮ್ಮು ನೆಗಡಿ ಕಡಿಮೆ ಮಾಡೋದ್ರಲ್ಲಿ ಇದರ ಪಾತ್ರ ಬಹಳ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಶುಂಠಿ ಬೇಸಾಯ ಮಾಡ್ಕೋಬೇಕು ಅಂದರೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತೀರಿ? ಶುಂಠಿಯನ್ನು ನಮ್ಮ ರಾಜ್ಯ ಬಿಟ್ಟು ದೇಶದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಈ ರಾಜ್ಯಗಳಲ್ಲಿ ಗಮನಿಸುವ ಅಂಶ ಏನಂತಂದರೆ ಎಲ್ಲಿ ಕೆಂಪು ಗೋಡು, ಜೇಡಿ ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಇರುತ್ತೋ ಅಂಥ ಪ್ರದೇಶದಲ್ಲಿ ಇದು ಯಶಸ್ವಿಯಾಗಿ ಬೆಳೀತಾ ಇದ್ದಾರೆ. ಆದರೆ ಎಲ್ಲಿ ಕಪ್ಪು ಮಣ್ಣು ಅಥವಾ ಸ್ವಲ್ಪ ಗಂಟು ಪದಾರ್ಥ ಅಂಥ ಪ್ರದೇಶಗಳಲ್ಲಿ ಇದನ್ನು ಬೆಳೀಲಿಕ್ಕೆ ಸೂಕ್ತವಲ್ಲ ಅಂತ ಹೇಳ್ಬೋದು. ಅಂದರೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಇದು ಗಡ್ಡೆ ಜಾತಿ ಆಗಿರೋದ್ರಿಂದ ಮಣ್ಣು ಹುಡಿಯುಡಿಯಾಗಿರ್ತಕ್ಕಂಥದ್ದು ಭಾಳ ಗಮನಿಸಬೇಕಂತ ಅಂಶ. ಅಂದರೆ ಹಗುರವಾದ ಮಣ್ಣು ಒಳ್ಳೆಯದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರಬೇಕು, ಯಾಕಂದರೆ ಇದು ಹೆಚ್ಚು ಪೋಷಕಾಂಶಗಳನ್ನ ಇಷ್ಟಪಡುತ್ತೆ. ಇನ್ನು ಶುಂಠಿ ಬೇಸಾಯಕ್ಕೆ ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತ? ಮುಖ್ಯವಾಗಿ ಬೆಚ್ಚಗಿನ ಪ್ರದೇಶ ಅಂತ ಹೇಳ್ತೀವಿ, ಅಂದರೆ ಡ್ರೈ ವೆದರ್ ಅಂತ ಹೇಳ್ತೀವಿ. ಅಂಥ ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ 1500 meters ಎತ್ತರದವರೆಗೂ, ಅಂದರೆ ಸಮುದ್ರ ಮಟ್ಟದಿಂದ ಅಲ್ಲಿವರೆಗೂ ಇದನ್ನು ಬೆಳೀಬೋದು ಅಂತ ಕಂಡುಕೊಂಡಿದ್ದೀವಿ. ನೀರಾವರಿ ಮತ್ತು ಮಳೆಯಾಶ್ರಯ ಎರಡರಲ್ಲೂ ಕೂಡ ಬೆಳೀಬೋದು. ಆದರೆ ಯಶಸ್ವಿಯಾಗಿ ಬೆಳೀಬೇಕಾದ್ರೆ ಕೆಲವು ಅಂಶಗಳನ್ನ ಗಮನಿಸ್ತೀವಿ. ಅಂದರೆ ಯಾವ ಪ್ರದೇಶ ಸೂಕ್ತವಾಗಿದ್ದರೆ ಒಳ್ಳೆಯದು ಅಂತ ಹೇಳ್ಬೋದು ಅಂದರೆ ಬಿತ್ತನೆ ಸಮಯದಲ್ಲಿ ಸ್ವಲ್ಪ ಸಾಧಾರಣ ಮಳೆ ಇರಬೇಕು. ಅಂದರೆ ಮಳೆ ಕಡಿಮೆ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಬೆಳೆದಾದ್ಮೇಲೆ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳಾದಮೇಲೆ ಚೆನ್ನಾಗಿ ಮಳೆ ಬರ್ತಕ್ಕಂಥ ಪ್ರದೇಶ ಅಂದರೆ ಅಂಥ ಒಂದು ವಾತಾವರಣ ಬೇಕು. ಕೊಯ್ಲು ಮಾಡುವ ಅಂತ ಬಂದಾಗ ಸುಮಾರು ಒಂದು 7-8 ತಿಂಗಳ ಅಂತ ಬಂದಾಗ ಸ್ವಲ್ಪ ಒಣಹವೆ ಇರಬೇಕು. ಸೊ ಇಂಥ ಒಂದು ವಾತಾವರಣ ತುಂಬ ಸೂಕ್ತ ಅಂತ ಹೇಳ್ಬೋದು ಇದಕ್ಕೆ. ಇನ್ನು ನಮ್ಮಲ್ಲಿ ಯಾವಾಗ ಈ ಶುಂಠಿಯನ್ನು ಬೆಳ್ಕೊಳ್ಳೋದಕ್ಕೆ ಸೂಕ್ತವಾದಂಥ ಕಾಲ ಅಂತೀರಿ? ಈಗ ಮುಖ್ಯವಾಗಿ ನೋಡೋದಾದರೆ ಮೇ ಪ್ರಾರಂಭದ ತಿಂಗಳಿಂದ ಹಿಡಿದು ಕೊನೆಯವರೆಗೂ ಇದನ್ನು ನಾಟಿ ಮಾಡ್ಕೊಳ್ಳೋ ಸೂಕ್ತ ಸಮಯ ಅಂತ ಹೇಳ್ಬೋದು. ರೈತರಿಗೆ ಸ್ವಲ್ಪ ನೀರಾವರಿ ಆಶ್ರಯ ಇದೆ ಅಂದರೆ ಅದನ್ನು ಇನ್ನು ಮೊದಲೇ ಪ್ರಾರಂಭ ಮಾಡ್ಬೋದು. ಉದಾಹರಣೆಗೆ ಫೆಬ್ರವರಿ ಮಾರ್ಚಲ್ಲೇ ಕೂಡ ಇದನ್ನು ಪ್ರಾರಂಭ ಮಾಡ್ಕೋಬೋದು. ಇನ್ನು ನಾವು ಯಾವುದೇ ಒಂದು ಬೆಳೆಯಿಂದ ಉತ್ತಮ ಇಳುವರಿ ಪಡಿಬೇಕು ಅಂದರೆ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಆ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ, ಈ ಶುಂಠಿನಲ್ಲಿ ಯಾವ್ಯಾವ ತಳಿಗಳಿದ್ದಾವೆ ಅಂತ? ಶುಂಠಿಯಲ್ಲಿ ಸ್ಥಳೀಯ ತಳಿಗಳು ಮತ್ತು ಸುಧಾರಿತ ತಳಿಗಳು ಅಂತ ವಿಂಗಡಣೆ ಮಾಡ್ಬೋದು. ಅದರಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಅಂದರೆ ರೈತರ ಮಟ್ಟದಲ್ಲೇ ಪರಿಚಯ ಆಗಿರ್ತಕ್ಕಂಥವು ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ತಂದು ನೆಟ್ಕೊಂಡಿರ್ತಕ್ಕಂಥ ಕೆಲವು ತಳಿಗಳು ರೈತರಲ್ಲಿ ಮತ್ತು ಕ್ಷೇತ್ರದಲ್ಲಿ ಭಾಳ ಹೆಸರಾಗಿದ್ದಾವೆ ಕೆಲವು. ಅದೇ ಥರ ಸಂಶೋಧನೆ ಸಂಸ್ಥೆ ಆದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಏನಿದೆ ಅದರಿಂದ ಕೂಡ ಕೆಲವು ಸುಧಾರಿತ ತಳಿಗಳನ್ನು ಬಿಟ್ಟಿದ್ದಾರೆ. ಈ ಸ್ಥಳೀಯ ತಳಿಗಳನ್ನು ನೋಡೋದಾದರೆ ಈಗ ಉದಾಹರಣೆಗೆ ಹಿಮಾಚಲ ಅನ್ನೋ ತಳಿ, ಅದೇ ಥರ ಮಾರನ್ ಅನ್ನೋ ತಳಿ, ಅದೇ ಥರ ರಿಯೋಡಿ ಅಂತ ರಿಯೋಡಿ ಜನೈರೋ ಅಂತ ಹೆಸರದು, ಈ ಥರದ ಕೆಲವು ತಳಿಗಳು ಕ್ಷೇತ್ರದಲ್ಲಿ ಭಾಳ ಹೆಸರಾಗಿದ್ದಾವೆ. ಇವು ಸ್ಥಳೀಯ ತಳಿಗಳು, ಸ್ಥಳೀಯ ತಳಿಗಳು ಅದು ಒಳ್ಳೆ ಇಳುವರಿ ಕೊಡ್ತವೆ. ಒಂದು ಗಮನಿಸಬೇಕಾದ ಅಂಶ ಅಂದರೆ ಈ ಸ್ಥಳೀಯ ತಳಿಗಳಲ್ಲಿ ಶುಂಠಿಯನ್ನು ಓಲಿಯರೆಜಿನ್ ಮತ್ತು ಸುಗಂಧ ತೈಲ ತಯಾರಕ್ಕೆ ಕೂಡ ಬಳಸ್ತಾರೆ. ಅದರ ಪ್ರಮಾಣ ಕೂಡ ಸುಮಾರು 10% ವರೆಗೂ ಗಮನಿಸಿದ್ವಿ. ಉದಾಹರಣೆ ಮಾರಣನ ತಳಿಯಲ್ಲಿ ಸೊ ಇವನ್ನು ಕೂಡ ಹೆಚ್ಚಾಗಿ ಬೆಳೆಯಬಹುದು. ಸುಮಾರು ಇವು 200-210 ದಿವಸದಲ್ಲಿ ಇವು ಕೊಯ್ಲಿಗೆ ಬರ್ತಕ್ಕಂಥ ತಳಿಗಳು. ಅದೇ ಥರ ಸುಧಾರಿತ ತಳಿಗಳನ್ನ ನೋಡೋದಾದ್ರೆ ಈಗ ISR ಅಂತ ಬಿಡುಗಡೆ ಮಾಡಿರ್ತಕ್ಕಂಥ ವರದ ಇರ್ಬೋದು, ಮಹಿಮಾ, ರಜಿತ ಅಂತ ಕೆಲವು ತಳಿಗಳು, ಇವು ಒಳ್ಳೆ ಒಳ್ಳೆಯ ರಜಿನ ಮತ್ತು ಸುಗಂಧ ತೈಲವನ್ನು ಹೊಂದಿರತಕ್ಕಂಥ ತಳಿಗಳು. ಇವು ಸಾಧಾರಣ 200 ದಿವಸಗಳಲ್ಲಿ ಕೊಯ್ಲಿಗೆ ಬರ್ತಕ್ಕಂಥ ತಳಿಗಳು ಅಂತ ಹೇಳ್ಬೋದು. ಇದಲ್ಲದೆ ಇನ್ನೂ ಸಾಕಷ್ಟು ತಳಿಗಳಿದ್ದಾವೆ. ಅದಲ್ಲದೆ ಸುಮಾರು ಈಗ ಉದಾಹರಣೆಗೆ ಎರ್ನಾಡ್ ಅಂತ ಹೇಳ್ಬಿಟ್ಟು, ವೈನಾಡ್ ಅಂತ ಹೇಳ್ಬಿಟ್ಟು, ಇವೆಲ್ಲ ರೈತರಲ್ಲೇ ಪರಿಚಯ ಆಗಿರ್ತಕ್ಕಂಥ ತಳಿಗಳು. ಅವು ಕೂಡ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿಗಳು ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಹಸಿ ಶುಂಠಿಗೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತೀರಿ? ಹಸಿ ಶುಂಠಿಗೆ ನೋಡೋದಾದ್ರೆ ಈ ರಿಯೋ ಡಿ ಜನವರಿ ಅನ್ನೋದು ಈಗ ವೈನಾಡ್ ಲೋಕಲ್ ಇರ್ಬೋದು, ISR ವರದ. ಸೊ ಇವು ಹಸಿ ಶುಂಠಿಗೆ ಅಂತ ಮಾಡಿರ್ತಕ್ಕಂಥ ಕೆಲವು ತಳಿಗಳು. ಇನ್ನು ಒಣಶುಂಠಿಗೆ, ಒಣಶುಂಠಿಗೆ ಆದರೆ ಅಲ್ಲೇನು ಗಮನಿಸ್ತೀವಿ ಅಂದರೆ ಹೆಚ್ಚು ರಿಕವರಿಯನ್ನು ಗಮನಿಸ್ತೀವಿ, ಹೆಚ್ಚು ಒಣಶುಂಠಿ ಎಷ್ಟು ಬರುತ್ತೆ ಅಂತ. ಸಾಧಾರಣವಾಗಿ ಶುಂಠಿಯಲ್ಲಿ 18-25% ಶುಂಠಿಯನ್ನು ರಿಕವರಿ ಮಾಡ್ಬೋದು, ಅಂದರೆ ಒಣಶುಂಠಿಯನ್ನು. ಸೊ ಈ ಕೆಲವು ತಳಿಗಳು ಉದಾಹರಣೆ ಮಾರನ್ ಇರ್ಬೋದು, ವೈನಾಡ್ ಲೋಕಲ್ ಇರ್ಬೋದು, ಇಂಥ ತಳಿಗಳಲ್ಲಿ ಹೆಚ್ಚು ಶುಂಠಿ ರಿಕವರಿಯನ್ನು ಮಾಡ್ಬೋದು. ಸೊ ಇವು ಒಣಶುಂಠಿಗೆ ಸೂಕ್ತವಾದಂಥ ತಳಿಗಳು ಅಂತ ಹೇಳ್ಬೋದು. ಕೆಲವು ತಳಿಗಳು ಎರಡಕ್ಕೂ ಸೂಕ್ತ ಆಗುತ್ತವೆ. ಉದಾಹರಣೆಗೆ ಹಸಿಗಾದರೂ ಬಳಸ್ಬೋದು, ಒಣಶುಂಠಿಗಾದರೂ ಮಾಡ್ಕೋಬೋದು. ಈಗ ಕಾರ್ತಿಕ್ ಅನ್ನೋದು, ರಿಯೋ ಡಿ ಜನೇರ್ ಅನ್ನೋದು ನಮ್ಮ ಫೀಲ್ಡಲ್ಲಿ ಜಾಸ್ತಿ ನೋಡ್ತಕ್ಕಂಥ ತಳಿ ರಿಯೋ ಡಿ ಜನೇರು. ಸೊ ಇದು ಎರಡೂ ಒಂದು ಉಪಯೋಗ ಕೂಡ ಬಳಸುತ್ತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಶುಂಠಿಯನ್ನು ಬಿತ್ತನೆ ಮಾಡ್ಕೋಬೇಕು ಅಂತ ಅಂದರೆ ಎಷ್ಟೆಷ್ಟು ಶುಂಠಿ ಗಡ್ಡೆಗಳು ಬೇಕಾಗ್ತವೆ, ಮಡಿ ಇದನ್ನೆಲ್ಲ ಹೇಗೆಲ್ಲ ತಯಾರು ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಮುಖ್ಯವಾಗಿ ಇದನ್ನು ಏರು ಮಡಿಗಳಲ್ಲಿ ನೆಡಬೇಕಾಗುತ್ತೆ. ಶುಂಠಿ ಎಲ್ಲ ಸುಮಾರು ಜನ ರೈತರು ಮಾಡ್ತಾ ಇರ್ತಕ್ಕಂಥ ಪದ್ಧತಿನೇ ಅದು. ಯಾಕೆ ಮುಖ್ಯವಾಗಿ ಏರು ಮಡಿ ಮಾಡೋಕ್ಕೆ ಇಷ್ಟಪಡ್ತೀವ್ರ ಅಂದರೆ ಶುಂಠಿಯಲ್ಲಿ ನೀರು ನಿಲ್ಲಬಾರದು. ಶುಂಠಿಗೆ ನೀರು ಬೇಕು, ಆದರೆ ನೀರು ನಿಲ್ಲಬಾರದು. ಆ ದೃಷ್ಟಿಯಿಂದ ಏನು ಮಾಡ್ತೀವಿ, 10-15 ಅಡಿ ಉದ್ದ ಇರತಕ್ಕಂಥ ಉದ್ದ ಮತ್ತು 3 ಅಡಿ ಅಗಲ ಇರತಕ್ಕಂಥ ಏರು ಮಡಿಗಳನ್ನು ಮಾಡಿಕೊಂಡು 1 ಅಡಿ ಅಂತರದಲ್ಲಿ ನಾವು ಶುಂಠಿಯನ್ನು ನೆಟ್ಕೋತೀವಿ. ಸಾಧಾರಣ ಒಂದು 600-800 ಕಿಲೋಗ್ರಾಮ್ ಅಷ್ಟು ಹಸಿ ಕೊಂಬುಗಳು 1 ಎಕರೆಗೆ ಬೇಕಾಗುತ್ತೆ. ಗೆಡ್ಡೆಗಳು ಅನ್ಬೋದು, ಗೆಡ್ಡೆಗಳು ಅನ್ಬೋದು ಅಥವಾ ಕೊಂಬುಗಳು ಅಂತ ಅಂದ್ರೆ ಅದನ್ನ ಚಿಕ್ಕ ಚಿಕ್ಕದಾಗಿ ಮಾಡಿ ನೆಟ್ಕೋಬೇಕಾಗುತ್ತೆ. ಗಡ್ಡೆ ಅಂದ್ರೆ ಎಂಟೈರ್ ಗಡ್ಡೆ ಆಗುತ್ತೆ, ಅದರನ್ನ ಬಿಡಿಸ್ಕೊಂಡು ಕೊಂಬುಗಳು ಅಂತ ಲೆಕ್ಕ ಮಾಡ್ತೀವಿ. ಸೊ ಅಷ್ಟು ಬೇಕಾಗುತ್ತೆ. ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಾಟಿ ಸಮಯದಲ್ಲಿ ಏನು ಶಿಫಾರಸು ಗೊಬ್ಬರ ಅಂತ, ಉದಾಹರಣೆಗೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಒಂದು ಉದಾಹರಣೆ ಕೊಡ್ತಾರೆ. ಯಾಕಂದ್ರೆ ಕೇರಳದಲ್ಲಿ ಹೆಚ್ಚು ಶುಂಠಿಯನ್ನು ಬೆಳೀತಕ್ಕಂಥ ಪ್ರದೇಶ, ಅವರ ಒಂದು ಶಿಫಾರಸು ಏನಿದೆ ಅದನ್ನು ನೋಡೋದಾದ್ರೆ 75 ಕೆಜಿ ಸಾರಜನಕ, 50 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಷನ್ನ 1 ಹೆಕ್ಟೇರ್ ಪ್ರದೇಶಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇದರ ಜೊತೆಗೆ ಬರೀ ಗೊಬ್ಬರಗಳು ಒಂದೇ ಅಲ್ಲ, ಈಗ ಮುಖ್ಯವಾಗಿ ಒಂದು 25 ಟನ್ ಅಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಹೆಕ್ಟೇರ್ಗೆ. ಅದರ ಜೊತೆಗೆ 2 ಟನ್ ಅಷ್ಟು ನೀಮ್ ಕೇಕ್ ಬೇವಿನ ಹಿಂಡಿಯನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇದನ್ನು ಕೊಡೋ ವಿಧಾನ ನೋಡೋದಾದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಎಲ್ಲ ಒಟ್ಟಿಗೆ ಕೊಡಬಾರದು. ಸಾರಜನಕದ ಅಂಶವನ್ನ ಪ್ರಾರಂಭಿಕ ಹಂತದಲ್ಲಿ ಅವಶ್ಯಕತೆ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ನೆಲಕ್ಕೆ 50 ಕೆಜಿ ರಂಜಕ ಮತ್ತು 25 ಕೆಜಿ ಅಷ್ಟು ಪೊಟ್ಯಾಷನ್ ಕೊಡಿ ಅಂತ ಹೇಳ್ತೀವಿ ಪ್ರಾರಂಭದಲ್ಲಿ. ಪ್ರಾರಂಭದಲ್ಲಿ ನೆಲಕ್ಕೆ ಅದು ಬೇಸಲ್ ಡೋಸ್ ಅಂತ ಕರೀತೀವಿ, ಮೂಲ ಗೊಬ್ಬರ. ಆಮೇಲೆ ಟಾಪ್ ಡ್ರೆಸ್ಸಿಂಗ್ ಅಥವಾ ಮೇಲ್ ಗೊಬ್ಬರವಾಗಿ 37.5 ಕೆಜಿ ಅಷ್ಟು ಸಾರಜನಕ ನಾವು 60 ದಿವಸದಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ 37.5 ಕೆಜಿ ಅಷ್ಟು ಸಾರಜನಕ ಮತ್ತೆ 25 ಕೆಜಿ ಅಷ್ಟು ಪೊಟ್ಯಾಷನ್ನ 120 ದಿವಸದ ನಂತರ ಕೊಡಬೇಕಾಗುತ್ತೆ. ಅಂದ್ರೆ ನಾಟಿ ಮಾಡಿದ 120 ದಿವಸದ ನಂತರ ಕೊಡಬೇಕಾಗುತ್ತೆ. ಇದು ಹೆಕ್ಟೇರ್ಗೆ. ಇದು ಇನ್ನು ಮುಖ್ಯವಾಗಿ ಗಡ್ಡೆಗಳನ್ನ ಹೇಗೆ ಇದಕ್ಕಾಗಿ ತಯಾರು ಮಾಡ್ಕೋಬೇಕಾಗತ್ತೆ? ಇದರಲ್ಲಿ 2 ವಿಧಾನ ಅನುಸರಿಸ್ತಾರೆ. ಸಾಂಪ್ರದಾಯಿಕವಾಗಿ ಅಂದ್ರೆ ಮೊದಲಿಂದ ಮಾಡ್ತಾ ಇರ್ತಕ್ಕಂಥ ಪದ್ಧತಿ ಏನಂದ್ರೆ ಗಡ್ಡೆಗಳನ್ನ ತಂದು ಕೊಂಬುಗಳನ್ನ ಬಿಡಿಸ್ಕೋತಾರೆ. ಸುಮಾರು 1-2 ಇಂಚ್ ಅಷ್ಟು ಉದ್ದ ಇರತಕ್ಕಂಥ ಕೊಂಬುಗಳು ಮಾಡಿಕೊಂಡು ಸಾಧಾರಣ 20-25 ಗ್ರಾಂ ತೂಕ ಇರಬೇಕಾಗುತ್ತೆ. ಇದನ್ನು ಬಿಡಿಸ್ಕೊಂಡು ಅದನ್ನು ಸ್ವಚ್ಛ ಮಾಡಿಕೊಂಡು ಸಾಧಾರಣ 1 ಎಕರೆ ಪ್ರದೇಶದಲ್ಲಿ ತಗೊಂಡಾದರೆ 600-800 ಕಿಲೋಗ್ರಾಂ ಅಷ್ಟು ನಾವು ಈ ಕೊಂಬುಗಳು ಬೇಕಾಗ್ತವೆ. ಇದನ್ನು ಏನು ಮಾಡ್ಕೋಬೇಕಂದ್ರೆ ನೆಡೋಕೆ ಮೊದಲು ಒಳ್ಳೆಯ ಶುಂಠಿಯನ್ನು ತರಬೇಕು ಮೊದಲನೇದಾಗಿ. ಯಾಕಂದ್ರೆ ಅದು ಖಾತ್ರಿ ಮಾಡ್ಕೋಬೇಕು, ಬಹಳ ಮುಖ್ಯವಾದಂಥ ಅಂಶ. ಆ ಶುಂಠಿಯನ್ನು ಕೊಂಬುಗಳನ್ನ ಬಿಡಿಸಿದ ಮೇಲೆ 0.3 ಅಂದರೆ 3 ಗ್ರಾಂ 1 ಲೀಟರ್ ನೀರಿಗೆ ಮ್ಯಾಂಕೋಜಬ್ ಪುಡಿ ಪ್ಲಸ್ 0.5 ಗ್ರಾಂ ಸ್ಪೆಕ್ಟ್ರೋಸೈಕ್ಲಿನ್ ಇದನ್ನ ಒಂದು ಮಿಶ್ರಣ ತಯಾರು ಮಾಡ್ಕೋಬೇಕು. ಇದರಲ್ಲಿ ಈ ಕೊಂಬುಗಳನ್ನು ಸುಮಾರು 1/2 ತಾಸು ನೆನೆಸಬೇಕು. ಉದ್ದೇಶ ಇಷ್ಟೇ, ಇದರಲ್ಲಿ ಕೆಲವು ರೋಗಾಣುಗಳು ಗಡ್ಡೆ ಮುಖಾಂತರ ಬರ್ತವೆ. ಈ ಮ್ಯಾಂಕೋಸಬ್ ದ್ರಾವಣ ಮತ್ತು ಸ್ಟ್ರೆಪ್ಟೋಸೈಕ್ಲಿನ್ ಅಥವಾ ಕೆಲವರು ಕ್ಲೋರೋಪೈರಿಫಾಸ್ ಕೂಡ ಆಗ್ತಾರೆ. ಅದರಲ್ಲಿ ಉದ್ದೇಶ ಏನಂದ್ರೆ ಈ ಮೀಲಿ ಬಗ್ಸ್ ಕೂಡ ಬಂದಿರುವ ಚಾನ್ಸಸ್ ಇರುತ್ತೆ. ಆ ದೃಷ್ಟಿಯಿಂದ ಮತ್ತೆ ಈ ಗೆದ್ಲು ಕಾಟನು ಇರುತ್ತೆ ಇರುತ್ತೆ. ಆ ದೃಷ್ಟಿಯಿಂದ ಏನ್ ಮಾಡ್ಬೇಕು, ಈಗ 3 ಗ್ರಾಂ ಮ್ಯಾಂಕೋಜಬ್ ಪ್ಲಸ್ 2 ಮಿಲಿ ಕ್ಲೋರೋಪೈರಿಫಾಸ್, ಇದು ಸ್ಟ್ಯಾಂಡರ್ಡ್. ಇದರ ಒಂದು ದ್ರಾವಣ ತಯಾರು ಮಾಡಿಕೊಂಡು ಅಂದ್ರೆ 1 ಲೀಟರ್ಗೆ ಅಷ್ಟು ಬೇಕಾದ್ರು, ನಿಮ್ಮ ಬ್ಯಾರಲ್ ಎಷ್ಟಿದೆ ಅಷ್ಟು ಬ್ಯಾರಲ್ಗೆ ರೆಡಿ ಮಾಡಿಕೊಂಡು ಆ ಬ್ಯಾರಲ್ ಅಲ್ಲಿ ಈ ಕೊಂಬುಗಳನ್ನ ನಾವು ಅದ್ದಬೇಕಾಗುತ್ತೆ. ಒಂದು 1/2 ತಾಸು ಅದ್ಬಿಟ್ಟು ಆ ನಂತರ ಅದನ್ನ ಹೊರಗಡೆ ತೆಗೆದು 1-2-3 ತಾಸು ಒಣಗಿಸಿ ಆಮೇಲೆ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಇದರಿಂದ ಕೆಲವೊಂದು ರೋಗಗಳ ಕೀಟಗಳನ್ನು ನಿಯಂತ್ರಿಸಬಹುದು. ಮುಖ್ಯವಾಗಿ ಈಗ ತಾವು ಹೇಳಿದಾಗೆ ಗೆದ್ದಲ ಸಮಸ್ಯೆಗಿಂತ ಮೇಲಿ ಬಗ್ಸ್ ಅಂತ ಬರುತ್ತೆ, ಅಂದ್ರೆ ಹಿಟ್ಟು ತೆಗಿನಿ ಅಂತ. ಅದರ ಜೊತೆಗೆ ಕೆಲವು ರೋಗಾಣುಗಳು, ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಇದರಲ್ಲಿ ಕ್ಯಾರಿ ಆಗಿರುತ್ತೆ, ಅದೆಲ್ಲ ಈ ಮ್ಯಾಂಕೋಜಬ್ ಮತ್ತು ಸ್ಟ್ರೆಪ್ಟೋಸೈಕ್ಲಿನ್ ಬಳಸೋದ್ರಿಂದ ಅವಲ್ಲೇ ಸಾಯ್ತವೆ. ಇನ್ನು ಈ ಪ್ರೋಟ್ರೇಗಳು ಅಂತ ಕೇಳ್ತಾ ಇರ್ತೀವಿ, ಸೊ ಇದು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ, ಅದರಲ್ಲೂ ಕೂಡ ಸಸಿಗಳನ್ನು ತಯಾರಿಸ್ಕೋಬಹುದು. ಪ್ರೋಟ್ರೇ ಪದ್ಧತಿಯಲ್ಲಿ ಸಸಿಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಸಾಕಷ್ಟು ಅನುಕೂಲಗಳಿದ್ದಾವೆ. ಮುಖ್ಯವಾಗಿ ಏನ್ ಮಾಡ್ಬೋದು ಅಂದ್ರೆ, ಈ ಒಂದು ಪದ್ಧತಿಯಲ್ಲಿ ಕೊಂಬುಗಳನ್ನ ಬಿಡಿಸ್ಕೊಂಡಾದ್ಮೇಲೆ ಪ್ರೋಟ್ರೇಗಳು ಬರುತ್ತೆ. ತರಕಾರಿ ಸಸಿ ಮಾಡ್ಕೊಂಡು, ಬದನೆ ಟೊಮೆಟೊ ಸಸಿ ಮಾಡ್ಕೊಂಡಾಗೆ ಇದನ್ನ ಬೀಜ ಬಿತ್ತದಂಗೆ ಇದನ್ನ ಬಿತ್ಕೋಬೇಕಾಗುತ್ತೆ. ಪ್ರೋಟ್ರೇಗಳಲ್ಲಿ 30 ದಿವಸ ಬೆಳೆಸ್ಕೋಬೇಕು. ಬೆಳೆದಾದ್ಮೇಲೆ ಆ ನಂತರ ನಾವು ಮುಖ್ಯವಾದ ನೆಲಕ್ಕೆ ನಾಟಿ ಮಾಡ್ಕೋಬೇಕಾಗುತ್ತೆ. ಮುಕ್ಕೆ ಜಮೀನಿಗೆ ನಾಟಿ ಮಾಡಬೇಕು. ಇಲ್ಲಿ ಪ್ರೋಟ್ರೇಗ್ಲ ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ಈ ಕೋಕೋಪೀಟ್ ದೊರೆಯುತ್ತೆ. ಕೋಕೋಪೀಟ್ ಮತ್ತು ಕೊರ್ಮಿ ಕಾಂಪೋಸ್ಟ್ ಹಾಕೊಂಡು ಫಿಲ್ ಮಾಡಿಕೊಂಡು ಅದಕ್ಕೆ ನಾವೇನು ಕೊಂಬುಗಳು ಬಿಡಿಸಿರ್ತೀವಲ್ಲ, ಸ್ವಲ್ಪ ಮೊಳಕೆ ಹೊಡಿತಕ್ಕಂಥ ಕೊಂಬುಗಳನ್ನು ಅದನ್ನು ನೆಟ್ಕೊಂಡ್ರೆ 1-3 ದಿವಸದ ನಂತರ ಇದನ್ನು ನಾವು ನೆಟ್ಕೊಳ್ಬೋದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ, ಒಂದು ಪ್ರೋಟ್ರೇಗಳಲ್ಲಿ ನೆಟ್ಟಾದ್ಮೇಲೆ ಅವನ್ನ ಬಿಸಿಲಲ್ಲಿ ಇಡಂಗಿಲ್ಲ, ಸ್ವಲ್ಪ ನೆರಳಿನ ಪ್ರದೇಶದಲ್ಲಿ ಇಟ್ಕೋಬೇಕು. ನಮ್ಮಲ್ಲಿ ನೆರಳು ಪ್ರದೇಶ ಅಂದ ತಕ್ಷಣ ಮರದ ನೆರಳಿರ್ಬೋದು, ಇಲ್ಲ ಅಂದ್ರೆ ಸಾಧ್ಯ ಆದ್ರೆ ನೆರಳು ಪರದೆ, ಈ ಶೇಡ್ ಹೌಸಸ್ ಅಂತ, ಶೇಡ್ ನೆಟ್ಸ್ ಅಂತ ಇರ್ತೀವಿ, ಅಂತ ಕಡೆ ಇದನ್ನ ಬೆಳೆಸ್ಕೊಳ್ಳೋದು ಉತ್ತಮ. ಸುಮಾರು ಇದರಲ್ಲಿ ನಾ ಹೇಳ್ದಂಗೆ 30-45 ದಿವಸಗಳಲ್ಲಿ ಈ ಸಸಿಗಳು ತಯಾರಾಗ್ತವೆ. ಈ ಸಸಿಗಳನ್ನ ನಾವು ನೆಲಕ್ಕೆ ನೆಟ್ಕೋಬಹುದು. ನೋಡಿ, ಈ ವಿಧಾನ ಮಾಡೋದ್ರಿಂದ ಏನ್ ಅನುಕೂಲ ಅಂದ್ರೆ, ಒಂದು ಸಸಿಗಳನ್ನ, ಉತ್ತಮ ಸಸಿಗಳನ್ನ ಬೆಳೆಸಬಹುದು. ಯಾಕಂದ್ರೆ ಈಗ ಒಂದು ಪ್ರೋಟ್ರೇ ಅಂದ್ರೆ 98 ಸೆಲ್ ಬರುತ್ತೆ, 98 ಸೆಲ್ಲಲ್ಲಿ ನಾವು ಸಸಿಗಳನ್ನ ಬಿತ್ತನೆ ಮಾಡ್ಕೊಂಡು ಎಲ್ಲ ಉಟ್ಕೊಂಡಿರ್ತವೆ, ಅದನ್ನ ನಾವು ನಾಟಿ ಮಾಡ್ಕೋಬಹುದು, ನಾಟಿ ಮಾಡ್ಕೋಬಹುದು. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, 1 ಎಕರೆಗೆ ಈ ಒಂದು ಪದ್ಧತಿಯಲ್ಲಿ ಆದ್ರೆ 200-300 ಕಿಲೋಗ್ರಾಂ ಅಷ್ಟು ಶುಂಠಿ ಸಾಕು. ನಾವು ಟ್ರೆಡಿಷನಲ್ ಪದ್ಧತಿ, ನಾ ಸಾಮಾನ್ಯ ಪದ್ಧತಿಯಲ್ಲಿ ಆದ್ರೆ 600-800 ಕಿಲೋಗ್ರಾಂ ಅಷ್ಟು ಶುಂಠಿ ಬೇಕಾಗುತ್ತೆ. ಅಂದ್ರೆ 25% ಶುಂಠಿ ಸಾಕು ಇಲ್ಲಿ. ಅಂದ್ರೆ ಉಳಿತಾಯ ಆಯ್ತು, ಶುಂಠಿ ಉಳಿತಾಯ ಆಯ್ತು, ಖರ್ಚು ಉಳಿತಾಯ ಆಯ್ತು. ಮತ್ತೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಸಸಿಗಳನ್ನ ನೆಟ್ಟಾಗ ನೆಲದಲ್ಲಿ 100-100 ಪಾಲು ಉಟ್ಕೊಂತವೆ. ಈಗ ಬೇರೆ ಪದ್ಧತಿಯಲ್ಲಿ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ, ಈಗ 100 ಗಡ್ಡೆ ಹಾಕಿದೀವಿ ಅಂದ್ರೆ 80 ಉಟ್ಕೊಳ್ಳೋದೇ ಗ್ರೇಟ್. ಆದ್ರೆ ಈ ಪದ್ಧತಿಯಲ್ಲಿ ಸಸಿ ಆಗಿರೋದ್ರಿಂದ 100-100 ಪಾಲು ನಾವು ಜಮೀನಿನಲ್ಲಿ ಗಿಡಗಳ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಮಡಿಗಳನ್ನ ನಾವು ಮಾಡಿಕೊಂಡು, ಆ ಮಡಿಗಳಿಗೆ ಈಗ ಗಡ್ಡೆಗಳನ್ನು ನಾಟಿ ಮಾಡಿರ್ತೀವಿ ಅಥವಾ ಪ್ರೋಟ್ರೇನಲ್ಲಿ ಮಾಡಿಕೊಂಡ್ರೆ ಸಸಿಗಳನ್ನು ನಾಟಿ ಮಾಡಿರ್ತೀವಿ. ಆ ನಂತರ ಈ ಹೊದಿಕೆ ಕೊಡೋದು ಬಹಳ ಮುಖ್ಯ ಅಂತ ನಾವು ಕೇಳಿದ್ವಿ. ಈ ಹೊದಿಕೆಯನ್ನು ಯಾವಾಗ ಕೊಡಬೇಕಾಗತ್ತೆ, ಹೇಗೆ ಕೊಡಬೇಕಾಗತ್ತೆ, ಏನು ಬಳಸ್ಕೋಬೇಕಾಗತ್ತೆ ಅಂತೀವಿ? ಸಾಮಾನ್ಯವಾಗಿ ರೈತರಲ್ಲೇ ಸಿಗ್ತಕ್ಕಂಥ ಯಾವುದೇ ತ್ಯಾಜ್ಯ ಇರ್ಬೋದು, ತ್ಯಾಜ್ಯಗಳನ್ನು ಬಳಸೋದು ಉತ್ತಮ. ಇಲ್ಲ, ಕೆಲವು ರೈತರು ಹುಲ್ಲನ್ನೇ ಬಳಸ್ತಾರೆ, ಅವೈಲಬಿಲಿಟಿ ಇದ್ರೆ ಅದನ್ನು ಬಳಸ್ಕೋಬೋದು. ಆದರೆ ಮುಖ್ಯವಾದ ಒಂದು ಇದೇನಂದ್ರೆ, 1-2-3 ಹಂತದಲ್ಲಿ ನಾವು ಹೊದಿಕೆ ಕೊಡೋದು ಬಹಳ ಮುಖ್ಯ. ಯಾಕೆ ಅಂದ್ರೆ, ಮೊದಲನೇದಾಗಿ ಹೆಚ್ಚು ಮಳೆ ಬಂದಾಗ ಈ ಈ ಒಂದು ಮಡಿಗಳು ಏನಾಗ್ತವೆ, ಚದುರಿ ಹೋಗಿ ಮಣ್ಣು ಕೊಚ್ಕೊಂಡು ಹೋಗ್ತಂತ ಒಂದು ಕಾಣ್ಬೋದು, ಅದನ್ನ ತಡಿಬೋದು. ಎರಡನೇದಾಗಿ ಕಳೆಗಳು, ಕಳೆಗಳು ಬೆಳೆಯೋದನ್ನ ನಿಯಂತ್ರಣ ಮಾಡ್ಬೋದು. ಮೂರನೇದಾಗಿ, ಈಗ ಗಡ್ಡೆ ಹಾಕಿದ ಮೇಲೆ ಸಸಿಗಳಿಗೆ ಒಂದು ಮೈಕ್ರೋ ಕ್ಲೈಮೇಟ್ ಅಂತ, ಒಂದು ಸೂಕ್ಷ್ಮವಾದಂತ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇನ್ನು ಹೊದಿಕೆ ಹಾಕಿದಾಗ ಆ ಒಂದು ಬೇಗ ಚೆನ್ನಾಗಿ ಉಟ್ಕೊಳ್ಳೋದನ್ನ ಗಮನಿಸ್ಬೋದು. ಸೊ ಈ ಒಂದು ಹೊದಿಕೆ ಹಾಕೋದು ಮುಖ್ಯವಾಗಿ ಪಾಲಿಸಲೇಬೇಕಾದಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಅಂದ್ರೆ ಯಾವಾಗ ಹಾಕ್ಬೇಕಾಗತ್ತೆ ಇದನ್ನ? ಈಗ ಪ್ರಾರಂಭಿಕ ಹಂತದಲ್ಲಿ ಒಂದು, 40 ದಿವಸದ ನಂತರ ಮತ್ತೆ 90 ದಿವಸದ ನಂತರ, 3 ಹಂತ ಆದ್ರೂ ಮಾಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಈ ಕಳೆ ತೆಗೆದು ನಾವು ಈ ಹೊದಿಕೆಯನ್ನ ಹಾಕ್ಬೇಕಾಗುತ್ತೆ. ಈಗ ನಾವು ಗೊಬ್ಬರ ಶಿಫಾರಸು ಮಾಡ್ತೀವಿ 2 ಹಂತದಲ್ಲಿ, ಅಂದ್ರೆ ಮೇಲ್ಗೊಬ್ಬರವನ್ನು 2 ಸಾರಿ ಕೊಡ್ತೀವಲ್ಲ 40 ಮತ್ತು 60 ದಿವಸದಲ್ಲಿ, ಅದೇ ಸಂದರ್ಭದಲ್ಲಿ ಕೂಡ ನಾವು ಇದನ್ನ ಹೊದಿಕೆ ಕೂಡ ಹಾಕೋಬಹುದು ಅಂತ ಹೇಳ್ಬೋದು. ಇನ್ನು ಈ ಅಂತರ ಬೇಸಾಯ ಮಾಡೋದು ಮತ್ತು ಕಳೆ ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಇದನ್ನು ಯಾವಾಗ ಮಾಡಬೇಕಾಗತ್ತೆ ಅಂತೀರಿ? ಶುಂಠಿಯಲ್ಲಿ ಎರಡು ಮೂರು ಥರದ ಅಂತರ ಬೇಸಾಯವನ್ನು ಮಾಡ್ಕೋಬೋದು. ಅಂದರೆ ಏನಂದರೆ ರಸಗೊಬ್ಬರಗಳನ್ನ ಹಾಕಕ್ಕೆ ಮೊದಲು ಕಳೆ ಕೈ ಆಡಿಸ್ತಾರೆ, ಕಳೆ ತೆಗೆದು ಆ ನಂತರ ರಸಗೊಬ್ಬರ ಕೊಡ್ತಕ್ಕಂಥ ಪದ್ಧತಿ, ಅದರ ಜೊತೆಗೆ ಹೊದಿಕೆ ಕೊಡ್ತಕ್ಕಂಥದ್ದು. ಈ ಮೂರು, ರಸಗೊಬ್ಬರ ಹಾಕೋದು, ಕಳೆ ತೆಗೆಯೋದು ಮತ್ತು ಹೊದಿಕೆ ಹಾಕೋದು ಜೊತೆಗೆ ಜೊತೆಗೆ ಹೋಗಬೇಕಾಗುತ್ತೆ. ಜೊತೆಗೆ ಶುಂಠಿಗೆ ನೀರು ಬೇಕು, ಆದರೆ ಹೆಚ್ಚಾದ ನೀರಿದ್ದರೆ ರೋಗಗಳು ಜಾಸ್ತಿ. ಆ ದೃಷ್ಟಿಯಿಂದ ಬಸಿಕಾಲುವೆಗಳನ್ನು ಆವಾಗವಾಗ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಎಷ್ಟು ನೀರನ್ನು ತೆಗಿತೀರೋ ಶುಂಠಿಯಲ್ಲಿ ಅಷ್ಟು ಚೆನ್ನಾಗಿ ಶುಂಠಿ ಬರುತ್ತೆ. ಇದೊಂದು ಗಮನಿಸಬೇಕಾದ ಅಂಶ. ಆಮೇಲೆ ಗಡ್ಡೆಗಳು ಚೆನ್ನಾಗಿ ಮುಚ್ಕೊಳ್ಳೋಕ್ಕೋಸ್ಕರ ನಾವು ಹೊದಿಕೆಯನ್ನು ಹಾಕ್ತಾನೆ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ 40 ಮತ್ತು 90 ದಿವಸಗಳಲ್ಲಿ ಮೇಲ್ಗೊಬ್ಬರ ಕೊಡಬೇಕಾದ್ರೆ ಈಗ ಹೊದಿಕೆ ಕೊಡೋದನ್ನು ಕೂಡ ಮಾಡಲೇಬೇಕಾಗುತ್ತೆ. ಅಂದರೆ ಕಳೆ ತೆಗೆದು ರಸಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಈ ಶುಂಠಿ ಬೆಳೆಯನ್ನು ಬೆಳೆದ ನಂತರ ಬೆಳೆ ಪರಿವರ್ತನೆಗೆ ಯಾವ್ಯಾವ ಬೆಳೆಗಳನ್ನು ಬೆಳ್ಕೋಬಹುದು, ಜೊತೆಗೆ ಶುಂಠಿ ಜೊತೆಯಲ್ಲಿ ಯಾವ್ಯಾವ ಮಿಶ್ರ ಬೆಳೆಗಳನ್ನು ಬೆಳ್ಕೋಬೇಕಾಗತ್ತೆ ಅಂತೀರಿ? ಶುಂಠಿ ನಾನು ಹೇಳಿದಾಗೆ ಸಾಕಷ್ಟು ರಸಗೊಬ್ಬರಗಳನ್ನ ಇಷ್ಟಪಡ್ತಕ್ಕಂಥ ಒಂದು ಬೆಳೆ. ಅದಾದ ನಂತರ ಕಡಿಮೆ ರಸಗೊಬ್ಬರಗಳು ಇಷ್ಟಪಡ್ತಕ್ಕಂಥ ಬೆಳೆಗಳನ್ನು ಬೆಳ್ಕೋಬೇಕು. ಅಂದರೆ ಶುಂಠಿ ಬೆಳೆದ ನಂತರ ಉದಾಹರಣೆಗೆ ರಾಗಿ, ಭತ್ತ, ಎಳ್ಳು ಇಂಥ ಮರಗೆಣಸು ಇಂಥವುಗಳನ್ನ ಹಾಕೋಬೋದು. ಕಾಫಿ, ತೆಂಗು, ಅಡಿಕೆ, ಕಿತ್ತಲೆ ತೋಟಗಳಿಗೆ ಕೂಡ ಅಂತರ ಬೆಳೆಯಾಗಿ ಕೂಡ ಇದನ್ನು ಚೆನ್ನಾಗಿ ಬೆಳೆಯಬಹುದು. ಒಂದು ಗಮನಿಸಬೇಕಾದ ಅಂಶ ಅಂದರೆ ಈಗ ಕೆಲವು ತರಕಾರಿಗಳು ಬೆಳೆಯೋಕ್ಕೆ ಪ್ರಯತ್ನ ಮಾಡಿದರೆ ಶುಂಠಿ ನಂತರ ಒಳ್ಳೆಯ ಪದ್ಧತಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡುವುದು. ಉದಾಹರಣೆಗೆ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ, ಶೇಂಗಾ ಇಂಥ ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ಬೆಳೀಬಾರ್ದು. ಕಾರಣ ಇಷ್ಟೇ, ಈ ಶುಂಠಿಗೆ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ರೋಗ ಈ ಬೆಳೆಗಳಿಗೂ ಬರುತ್ತೆ. ಆ ದೃಷ್ಟಿಯಿಂದ ಈ ಬೆಳೆಗಳನ್ನ ಯಾವುದೇ ಕಾರಣಕ್ಕೂ ಬೆಳೀಬಾರ್ದು, ತರಕಾರಿ ಬೆಳೆಗಳನ್ನ ಬೆಳೀಬಾರ್ದು ಅಂತ. ಈ ನಾ ಹೇಳಿದಂತ ಕೆಲವು ತರಕಾರಿಗಳು ಅಂತವದನ್ನ ಬೆಳೀಬಾರ್ದು. ಅಂದ್ರೆ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ, ನೆಲಗಡ್ಡೆ ಇದನ್ನ ಬೆಳೀಬಾರ್ದು. ಇನ್ನು ನೀರಾವರಿ ಆಶ್ರಯ ಇರುವಂಥವರು ನೀರನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕಾಗತ್ತೆ? ಅಂತರ ಬೇಸಾಯವನ್ನು ಯಾವಾಗ ಯಾವಾಗ ಮಾಡ್ಕೋಬೇಕಾಗತ್ತೆ? ಶುಂಠಿ ಆ್ಯಕ್ಚುಲಿ ನೀರನ್ನು ಬಯಸ್ತಕ್ಕಂಥ ಬೆಳೆ ಆಗಿರೋದ್ರಿಂದ ನಾವು 8 ರಿಂದ 10 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಹೋಗ್ಬೇಕು. ಆಮೇಲೆ ಅಂತರ ಬೇಸಾಯ ಮುಖ್ಯವಾಗಿ ಕಳೆ, ಕಳೆಗಳು ಜಾಸ್ತಿ ಬೆಳೀತಾ ಹೋಗ್ತವೆ. ಪ್ರಾರಂಭಿಕ 2-3 ತಿಂಗಳಲ್ಲಿ ಅಂದರೆ 90 ದಿವಸಗಳವರೆಗೂ ಕಳೆಗಳನ್ನು ತೆಗಿತಾ ಹೋಗ್ಬೇಕು. ಆನಂತರ ಶುಂಠಿ ಬೆಳೆದು ಅದನ್ನು ಮುಚ್ಕೊತಾ ಹೋಗುತ್ತೆ. ಶುಂಠಿಯನ್ನು ಯಾವುದೇ ಕಾರಣಕ್ಕೂ ಗಮನಿಸಬೇಕಾದ ಅಂಶ, ಸತತವಾಗಿ 2-3 ವರ್ಷ ಅದೇ ಜಮೀನಿನಲ್ಲಿ ಅದೇ ತಾಕಿನಲ್ಲಿ ಬೆಳೀಬಾರ್ದು. ಅಂದರೆ ಬೆಳೆ ಪರಿವರ್ತನೆ ಮಾಡಲೇಬೇಕಾಗುತ್ತೆ. ಇನ್ನು ಶುಂಠಿ ಬೆಳೆ ಎಷ್ಟು ತಿಂಗಳಿಗೆ ಕೊಯ್ಲಿ ಬರುತ್ತೆ, ಆ ಕೊಯ್ಲನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಸಂಸ್ಕರಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತಿದೆ? ಶುಂಠಿಯನ್ನು ಇತ್ತೀಚೆಗೆ ಏನಾಗಿದೆ, ಹಸಿ ಶುಂಠಿಯಾಗಿ ಬಳಸೋದು ಜಾಸ್ತಿ ಇದೆ. ಅದರ ಜೊತೆಗೆ ಸುಮಾರು ರೈತರು ಒಣಶುಂಠಿ ಮಾಡ್ಕೊತಾರೆ ಮತ್ತು ಸಂಸ್ಕರಣೆ ಕೂಡ ಮಾಡ್ಕೊತಾರೆ. ಈಗ ಹಸಿ ಶುಂಠಿಗೋಸ್ಕರ ಆದರೆ ಒಂದು 6 ರಿಂದ 7 ತಿಂಗಳು ಬೆಳೆದಂಥ ಶುಂಠಿಯನ್ನು ನಾವು ಕೊಯ್ಲು ಮಾಡ್ಬೋದು. ಇದನ್ನು ಕೊಯ್ಲು ಮಾಡಿದ ಸುಲಭ ವಿಧಾನ ಅಂದರೆ ಅದನ್ನು ಗಡ್ಡೆಯನ್ನು ಅಗೆದು ಸ್ವಚ್ಛ ಮಾಡಿ ಬಳಸ್ಕೊಳ್ತಕ್ಕಂಥದ್ದು. ಸುಮಾರು 1 ಎಕರೆ ಪ್ರದೇಶಕ್ಕೆ 20 ಟನ್ವರೆಗೂ ಹಸಿ ಶುಂಠಿಯನ್ನು ನಾವು ಪಡಿಬೋದು. ಆದರೆ ಒಣಶುಂಠಿ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂದರೆ 8 ತಿಂಗಳ ನಂತರ ನಾವು ಕೊಯ್ಲು ಮಾಡ್ಕೋಬೇಕು. ಆಮೇಲೆ ಗಡ್ಡೆಗಳನ್ನ ಸಪ್ರೇಟ್ ಮಾಡಿ ಅದನ್ನು ಸ್ವಚ್ಛ ಮಾಡಿ ತೊಳೆದು ಅದಕ್ಕೆ ಆದಂಥ ತೊಳೆಯತಕ್ಕಂಥ ಒಂದು ಮೆಷಿನರಿನೇ ಮಾಡ್ಕೊಂಡಿದ್ದಾರೆ. ಈಗ ತೊಳೆದಾದ್ಮೇಲೆ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಕ್ಕಂಥದ್ದು ಅಷ್ಟೇ ಪದ್ಧತಿ. ಅಂದರೆ ಈ ಮಣ್ಣು ಎಲ್ಲ ಅಂಟ್ಕೊಂಡಿರುತ್ತೆ, ತೆಗಿಬೇಕಾಗುತ್ತೆ. ಆದರೆ ಇತ್ತೀಚೆಗೆ ರೈತರ ಮಟ್ಟದಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಸಲ್ಫರ್ ಡೈಆಕ್ಸೈಡ್ ಫ್ಯೂಮಿಂಗ್ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಮಾಡ್ತಿದ್ದಾರೆ. ಅಂದರೆ ಅದು ಮಿತಿಯಲ್ಲಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಲಹೆ ಮಾಡ್ತೀನಿ. ಸಿಂಪಲ್ ಆಗಿ ನೀವು ಸಿಪ್ಪೆ ತೆಗೆದು 1 ವಾರ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು, ಒಣಶುಂಠಿ ಆಗುತ್ತೆ. ನಾವು ಒಣಶುಂಠಿ ರಿಕವರಿಗೆ ನೋಡೋದಾದ್ರೆ ಅಂದ್ರೆ ಹಸಿ ಶುಂಠಿ 100 ಕೆಜಿ ಇದಂದ್ರೆ ಸಾಧಾರಣವಾಗಿ 20-25 ಕೆಜಿ ಅಷ್ಟು ಒಣಶುಂಠಿಯನ್ನ ಪಡಿಬಹುದು. ಅದಲ್ಲದೆ ಹಸಿ ಶುಂಠಿಯನ್ನ ಕೆಲವರು ಏನ್ ಮಾಡ್ತಾರೆ, ಉಪ್ಪಿನ ದ್ರಾವಣದಲ್ಲಿ ಶೇಖರಣೆ ಮಾಡ್ತಕ್ಕಂತ ಒಂದು ಪದ್ಧತಿ ಕೂಡ ಉಂಟು. 30% ಉಪ್ಪಿನ ದ್ರಾವಣ ತಯಾರು ಮಾಡಿಕೊಂಡು ಸುಮಾರು ದಿವಸ ಇಡ್ಲಿಕ್ಕೆ, ಕೆಡದಿರ ಇಡ್ಲಿಕ್ಕೆ ಉಪ್ಪಿನ ದ್ರಾವದಲ್ಲಿ ಸಂಗ್ರಹಣೆ ಮಾಡುವ ಒಂದು ಪದ್ಧತಿ ಕೂಡ ಇದೆ. ಅದನ್ನ ಎಲ್ಲಿ ಸಾಧ್ಯವೋ ಅಲ್ಲಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸಂದರ್ಭ. ಇನ್ನು ಮುಖ್ಯವಾಗಿ ಈ ಬಿತ್ತನೆ ಗಡ್ಡೆಗಳು ನಮಗೆ ಬೇಕಾಗ್ತಾ ಇರ್ತವೆ. ನಮ್ಮಲ್ಲೇ ಬೆಳೆದಂಥ ಬೆಳೆಯಿಂದ ಬಿತ್ತನೆ ಗಡ್ಡೆಗಳನ್ನು ಸಂಗ್ರಹಿಸಿ ದಾಸ್ತಾನು ಮಾಡುವಂಥ ಕ್ರಮ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ರೋಗರಹಿತ ತಾಕುಗಳನ್ನ ಗುರುತಿಸ್ಕೋಬೇಕು. ಮೊದಲನೇದಾಗಿ ಒಂದು 8 ತಿಂಗಳು ಬೆಳೆದಾಗಲೇ ನಾವು ಫಸ್ಟ್ ತಾಕುಗಳನ್ನ ಗುರುತಿಸ್ಕೊಂಡು ಆ ತಾಕುಗಳಿಂದ ಬಿತ್ತನೆ ಗಡ್ಡೆಯನ್ನು ಸಪರೇಟ್ ಮಾಡಿಕೊಂಡು ಅದನ್ನು ಆರಿಸಿ ಬೀಜಕ್ಕೋಸ್ಕರ ಅಂತಲೇ ನಾವು ಗುರುತಿಸಿರ್ತಕ್ಕಂಥ ತಾಕುಗಳಿಂದ ಗಡ್ಡೆಗಳನ್ನ ತೆಗೆದಾದ್ಮೇಲೆ ಅವುಗಳನ್ನ ಚೆನ್ನಾಗಿ ತೊಳೆದು ಶೇಕಡ 0.3 ಅಂದರೆ 3 ಗ್ರಾಂ ಮ್ಯಾಂಕೋಜಮ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಂತ ಲೆಕ್ಕ, ಪ್ಲಸ್ ಜೊತೆಗೆ ಕ್ವಿನಾಲ್ಪಾಸ್ 3 ml ಇಷ್ಟು ಪ್ರಮಾಣದ ಒಂದು ದ್ರಾವಣವನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಅದ್ದಿ ಆನಂತರ ಅವನ್ನ ಸ್ವಲ್ಪ ಒಣಗಿಸಿ ಗೋಣಿ ಚೀಲಗಳಲ್ಲಿ ಸಂಗ್ರಹಣೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಶುಂಠಿಯನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ ಅಂದ್ರೆ ಮುಖ್ಯವಾಗಿ ಬಿದಿನಗಟ್ಟೆಗಳಿಗಾಗಿ ಕೊಯ್ಲಾದ್ಮೇಲೆ ನಮಗೆ ಸುಮಾರು 5-6 ತಿಂಗಳ ಶೇಖರಣೆ ಮಾಡಬೇಕಾಗುತ್ತೆ. ಈ ಒಂದು ಪದ್ಧತಿಯನ್ನ ಮಾಡಿ ಸ್ವಲ್ಪ ಒಣಗಿದ ಮರಳು ಅಥವಾ ಮರದ ಪುಡಿಯೊಂದಿಗೆ ಶೇಖರಣೆ ಮಾಡಿದ್ರೆ ಉತ್ತಮ ಅಂತ ಕಂಡು ಬಂದಿದೆ. ಅಂದ್ರೆ ಒಂದು 6-8 ತಿಂಗಳು ವಯಸ್ಸಾಗಿರುವಂತ ಬೆಳೆಯಿಂದ ಈ ಗಡ್ಡೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಬಿತ್ತನೆ ಗಡ್ಡೆಗಳನ್ನ. ಇನ್ನು ಈ ಶುಂಠಿ ಬೆಳೆಯ ಸಸ್ಯ ಸಂರಕ್ಷಣಾ ಕ್ರಮಗಳಿಗೆ ಬಂದರೆ ಈ ಶುಂಠಿ ಬೆಳೆಯನ್ನು ಬಾರಿಸುವಂಥ ಮುಖ್ಯವಾದ ಕೀಟಪೀಡೆ ಯಾವುದು ಅಂತೀರಿ? ಶುಂಠಿಯಲ್ಲಿ 2 ಪ್ರಮುಖ ಕೀಟಗಳು ಬರ್ತವೆ. ಮೊದಲನೇದಾಗಿ ಕಾಂಡ ಕೊರೆಯ ಹುಳ, ಮತ್ತೆ ಶುಂಠಿ ಬೆಳೆದಾದ್ಮೇಲೆ ಹಿಟ್ಟು ತೆಗಿನಿ, ಅಂದರೆ ಗಡ್ಡೆಯಲ್ಲಿ ಹಿಟ್ಟು ತೆಗಿನಿ ಇರ್ತಕ್ಕಂಥದ್ದು. ಅಂದರೆ ಇವೆರಡಕ್ಕೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಶುಂಠಿ 3-2 ತಿಂಗಳ ಹಂತದಲ್ಲಿ ಈ ಕಾಂಡ ಕೊರೆಯ ಹುಳ ಬಾಧ ಜಾಸ್ತಿ ಇರುತ್ತೆ. ಇದೇನು ಮರಿಗಳು ಏನು ಮಾಡ್ತಾವೆ ಅಂದರೆ ಕಾಂಡವನ್ನು ಕೊರಿತವೆ, ಕೊರೆದಾದ್ಮೇಲೆ ಸುಳಿ ಒಣಗ್ತಾ ಹೋಗುತ್ತೆ. ಸೊ ಒಣಗಿದ ಮೇಲೆ ತುದಿ ಮುಗಿತು, ಮತ್ತೆ ಪಕ್ಕದಲ್ಲಿ ಮರಿ ಬರಬೇಕಾಗುತ್ತೆ. ಪ್ರಮುಖವಾದಂಥ ಒಂದು ಲಕ್ಷಣ ಈ ಹಾನಿಯ ಲಕ್ಷಣ ಅಂತ ಹೇಳ್ಬೋದು. ಹತೋಟಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನೋಡೋದಾದ್ರೆ ಈಗ ಡೈಮೆಥಿಯೋಟ್ ಸಾಮಾನ್ಯವಾಗಿ ದೊರೆತಕ್ಕಂಥ ಕೀಟನಾಶಕ, ಅದನ್ನು 1.7 ml ಅಂದರೆ 1.5 ml ಅಷ್ಟು 1 ಲೀಟ್ರಿಗೆ ಬಳಸ್ಬೋದು. ಇಲ್ಲಾಂದರೆ ಮಾನೋಕ್ರೋಟೋಪಾಸ್ ಆದರೆ 2 ml 1 ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಉಳಿದ ಬಾಧೆಯನ್ನು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ನಾ ಹೇಳ್ದಾಗೆ ಶುಂಠಿಗೆ ಬರ್ತಕ್ಕಂಥ ಇನ್ನೊಂದು ಕೀಟ ಅಂದರೆ ಹಿಟ್ಟು ತೆಗಿನಿ. ಅದು ಕೊಯ್ಲಿನ ನಂತರ ಹೆಚ್ಚು ಸಮಸ್ಯೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನೇನು ಇತ್ತು ಅಂದರೆ ಕ್ಲೋರೋಪೈರಿಫಾಸ್ 2 ml ನಾವು ಸುರಿಬೇಕಾಗುತ್ತೆ, ಗಡ್ಡೆಗಳು ಸುರಿಬೇಕಾಗುತ್ತೆ. ಅದರ ಅದು ಉಪಚಾರ ಮಾಡಬೇಕಾಗುತ್ತೆ. ಅಂದರೆ 1 ಲೀಟ್ರ್ ನೀರಿಗೆ 2 ml ಕ್ಲೋರೋಪೈರಿಫಾಸ್ ದ್ರಾವಣವನ್ನು ಹಾಕ್ಕೊಂಡು ಕರಗಿಸ್ಕೊಂಡು ಅದರಿಂದ ಉಪಚರಿಸಬೇಕಾಗುತ್ತೆ. ಗಡ್ಡೆಗಳಿಗೆ ಸುರಿಬೇಕು ಬೆಡ್ಗೆ, ಎಲ್ಲಿ ಸಮಸ್ಯೆ ಇದೆ ಅನ್ನೋ ಕಡೆ. ಇಲ್ಲಾಂದ್ರೆ ಅದನ್ನ ಗಡ್ಡೆ ಕೊಯ್ಲಾದ್ಮೇಲೆ ಅದನ್ನು ಉಪಚಾರ ಮಾಡಬಹುದು ಅಂತ ಹೇಳ್ಬೋದು. ಇನ್ನು ರೋಗಗಳು ಯಾವ್ಯಾವ ಬರ್ತವೆ ಅಂತೀರಿ ಶುಂಠಿ ಬೆಳೆಗೆ? ಶುಂಠಿ ಬೆಳೆಗೆ ಒಂದು ಗಡ್ಡೆ ಕೊಳೆ ರೋಗ ಮುಖ್ಯವಾದಂತ ರೋಗ ಅದು. ಇದರಲ್ಲಿ 2 ರೋಗಾಣುಗಳು ಸೇರ್ಕೊಂಡಿರುತ್ತೆ, ಅದರ ಜೊತೆಗೆ ಕೆಲವು ಸಮಯದಲ್ಲಿ ಜಂತುಹುಳು ಕೂಡ ಸೇರ್ಕೊಳ್ಳುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾ ಒಂದು, ಎರಡನೇದಾಗಿ ಒಂದು ಫಂಗಸ್ ಅಂದ್ರೆ ಶಿಲೀಂಧ್ರ ಒಂದು, ಬ್ಯಾಕ್ಟೀರಿಯಾ ಒಂದು, ಮತ್ತೊಂದು ಜಂತುಹುಳು. ಈ 3 ಸೇರಿ ಶುಂಠಿ ಗಡ್ಡೆ ಕೊಳೆ ರೋಗಕ್ಕೆ ಕಾರಣ ಆಗಿರ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ರೋಗವನ್ನು ನಿಯಂತ್ರಣ ಮಾಡೋಕ್ಕೆ ಸಮಗ್ರವಾದಂತಹ ಒಂದು ಪದ್ಧತಿ ಅನುಸರಿಸಬೇಕಾಗುತ್ತೆ. ಸಮಗ್ರ ಪದ್ಧತಿ ಅಂತ ನೋಡೋದಾದ್ರೆ ಒಳ್ಳೆ ಗಡ್ಡೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಬೀಜೋಪಚಾರ ಮಾಡ್ಕೊಳ್ತಕ್ಕಂಥದ್ದು. ನಾಟಿ ಮಾಡಿದಾಗ ನಾಟಿ ಮಾಡೋ ಸಂದರ್ಭದಲ್ಲಿ ಇವತ್ತು ಚೆನ್ನಾಗಿ ಬಸಕಾಲುಗಳನ್ನು ಕೊಡ್ತಕ್ಕಂಥದ್ದು, ಬಸಿಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಏನು ಈ ಗಡ್ಡೆ ಕೊಳೆ ರೋಗ ಬಂದಿರುತ್ತೋ ಅಂತ ಒಂದು ಪ್ರದೇಶಕ್ಕೆ ಕೆಲವು ಶಿಲೀಂಧ್ರನಾಶಕಗಳಾದ ಉದಾಹರಣೆಗೆ 2 ಗ್ರಾಂ ಕ್ಯಾಪ್ಟಾನ್ ಇರ್ಬೋದು, ಅಥವಾ ಮ್ಯಾಂಕೋಜಬ್ 2 ಗ್ರಾಂ ಪುಡಿ, ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಅದು 3 ಗ್ರಾಂ. ಈ ಕೆಮಿಕಲ್ಸ್ ಅಲ್ಲಿ ಯಾವುದೇ ಒಂದನ್ನ 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಅದನ್ನು ಸುರಿಬೇಕು, ಗಡ್ಡೆಗೆ ಸುರಿಬೇಕು. ಯಾಕಂದ್ರೆ ರೋಗಾಣು ಸಾಮಾನ್ಯವಾಗಿ ಮಣ್ಣಿನಲ್ಲೇ ಹರಡುತ್ತೆ. ಆ ದೃಷ್ಟಿಯಿಂದ ಇದನ್ನ ಸಿಂಪರಣೆಗಿಂತ ಈ ಬೆಡ್ಗಳು ಸುರಿಯೋದು ಬಹಳ ಮುಖ್ಯ. ಬುಡಕ್ಕೆ ಹಾಕ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಗೆಡ್ಡೆ ಕೊಳೆ ರೋಗ. ಗೆಡ್ಡೆ ಕೊಳೆ ರೋಗ ಇನ್ಯಾವ ರೋಗ ಬರುತ್ತೆ? ಅದ್ರ ಜೊತೆಗೆ ಎಲೆ ಚುಕ್ಕೆ ರೋಗ ಸ್ವಲ್ಪ ಮಟ್ಟಿಗೆ ಕಾಣಬಹುದು, ಹೆಚ್ಚು ಮಳೆ ಪ್ರದೇಶದಲ್ಲಿ ಅಥವಾ ಯಾವಾಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಂತ ಸಂದರ್ಭದಲ್ಲಿ ಚುಕ್ಕೆಗಳು ಕಾಣಿಸ್ಕೋತವೆ ಎಲೆಗಳ ಮೇಲೆ. ಇದನ್ನ ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಉದಾಹರಣೆಗೆ ಮ್ಯಾಂಕೋಜಬ್ ದ್ರಾವಣ ಏನಿದೆ 2 ಗ್ರಾಂ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಬೋರ್ಡ ತಯಾರು ಮಾಡ್ಕೊಳ್ತಕ್ಕಂಥ ರೈತರಿದ್ರೆ 1% ಬೋರ್ಡವನ್ನು ಕೂಡ ಇದಕ್ಕೆ ಸಿಂಪರಣೆ ಮಾಡಿ ಈ ಒಂದು ಎಲೆ ಚುಕ್ಕೆ ರೋಗವನ್ನ ನಿಯಂತ್ರಣ ಮಾಡಬಹುದು. ಇನ್ನು ಈ ಲಘು ಪೋಷಕಾಂಶಗಳ ಮಿಶ್ರಣ ಇಂಥದ್ದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಈಗ ಒಂದು ಉದಾಹರಣೆಗೆ ISR ಕಾಲಿಕಟ್ಟವರು ಒಂದು ಸಂಶೋಧನೆಯಿಂದ ಹೊರಬಂದಿರತಕ್ಕಂತಹ ISR ಜಿಂಜರ್ ಸ್ಪೆಷಲ್ ಅಂತ ಹೇಳ್ತಾರೆ, ಶುಂಠಿ ವಿಶೇಷ ಅಂತ. ಇದರಲ್ಲೇ ಲಘು ಪೋಷಕಾಂಶಗಳು ಸೇರ್ಕೊಂಡಿದ್ದಾವೆ, ಅದೊಂದು ಮಿಶ್ರಣ. ಅದು ಈ ಒಂದು ಸಂಸ್ಥೆಯ ಶಿಫಾರಸಿನಂತೆ 3-4 ಸಾರಿ ಶುಂಠಿಗೆ ಸಿಂಪರಣೆ ಮಾಡಬಹುದು ಅಂತ ಹೇಳ್ತಾರೆ. ನಾಟಿ ಆದ್ಮೇಲೆ 1 ತಿಂಗಳಿಗೆ ಅಂದ್ರೆ 5 ಗ್ರಾಂ 1 ಲೀಟರ್ ಪ್ರಮಾಣದಲ್ಲಿ 30ನೇ ದಿವಸ, 60ನೇ ದಿವಸ, 90ನೇ ದಿವಸ, 120ನೇ ದಿವಸ 3-4 ಸಾರಿ ಸಿಂಪರಣೆ ಮಾಡೋದ್ರಿಂದ ಶುಂಠಿ ಇಳುವರಿಯಲ್ಲಿ 20% ಜಾಸ್ತಿ ಮಾಡಬಹುದು ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಅದನ್ನು ಬಳಸಬಹುದಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-82-55-573. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-82-55-573. ತುಂಬ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಅವರೇ. ತಾವಿದೋರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಶುಂಠಿ ಕೃಷಿ ಕುರಿತು ಎಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,000 ರೂಪಾಯಿ, ಅರೇಬಿಕಾ ಚೆರಿ 13,250 ರೂಪಾಯಿಂದ 14,850, ರೊಬೆಸ್ಟಾ ಪಾರ್ಚ್ಮೆಂಟ್ 16,500 ರೂಪಾಯಿಂದ 17,000 ರೂಪಾಯಿ, ರೊಬೆಸ್ಟಾ ಚೆರಿ 10,000 ರೂಪಾಯಿಂದ 11,000. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ: ಮೂಲತಃ ಬೆಂಗೂರು ಕಾರಳನ, ಬೆಂಗಳೂರು ವಾಸಿಂಜ, ಜೋಡುಮಾಡ ಪುಣಚ, ಮುಕುಂದ ಇಂಗಡ ಪೊಣ್ಣು, ರಾಣಿ ಅಯ್ಯಂಗ ಇಂದು ಪೊಲಾಕಮರಣ ಪಟ್ಟಿತು. 60 ದಂಡು ಬೈತರ ಜೋಡುಮಾಡ ರಾಣಿ ಇಂಗಡ ತಾಮನೆ ಬೇಗೂರು ಕೇಚಟ್ಟಿರ ಇಂಗಡ ಚಾವುತಡಿ ಇಂದು ಬೈಟು 8 ಗಂಟೆಗೆ ಬೆಂಗಳೂರುಳ್ಳ ಜೋಡುಮಾಡ ಮನೆ ಕತ್ತುವ ಇಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 9:30 ಗಂಟೆಗೆ ಬೆಂಗಳೂರುಳ್ಳ ಒಕ್ಕ ಕಳತು ನಡಪ. ಕಡಂಗ ಮರೂರು ಕಾರಳನ ಕಾಂಗಿರ ಟಿ ಪೆಮ್ಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. ಕಾಂಗಿರ ಟಿ ಪೆಮ್ಮಯ್ಯ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಇಂಗಡ ಸ್ವಂತ ಮನೇಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು: ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಲಿ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಮಾದಕ ವಸ್ತು ದ್ರವ್ಯ ಸಮನ್ವಯ ಕೇಂದ್ರ ಸಭೆ ನಡೆದಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಮಾತಾಡಿ, ಇಂದಿನ ದಿನಗಳಲ್ಲಿ ಮಾದಕ ವಸ್ತುಗಳ ಜಾಲ ಎಲ್ಲ ಕಡೆಯೂ ಕೇಳಿ ಬರ್ತಾವುಟು. ಇದರಿಂದ ಆಗುವ ಕೆಟ್ಟ ಪರಿಣಾಮಗಳ ಕುರಿತು ಜಾಸ್ತಿ ಜಾಗೃತಿ ಬರೆಸಕ್ಕೂ ಯುವಜನ ಈ ಕೆಟ್ಟ ಚಟಕ್ಕೆ ಬಲಿಯಾಗಿ ಇಡೀ ಜೀವನನ ಹಾಳು ಮಾಡಿಕೊಳ್ತಾವಳೋ. ಆದ್ದರಿಂದ ಇದರ ಕುರಿತು ಈ ಸ್ಕೂಲು, ಕಾಲೇಜು, ಹಾಸ್ಟೆಲ್ಗೆ ಸೇರಿದಂಗೆ ಎಲ್ಲ ಕಡೆಯೂ ಜಾಸ್ತಿ ಜಾಗೃತಿ ಬರೆಸಕ್ಕೂ, ಇದರ ಕುರಿತು ಕಾರ್ಯಕ್ರಮ ನಡೆಸೋಕ್ಕೂ, ಇದಕ್ಕೆ ಎಲ್ಲ ಇಲಾಖೆನ ಅಧಿಕಾರಿಗ ಕೈ ಜೋಡಿಸೋಕುತ್ತ ಸೂಚನೆ ಕೊಟ್ಟು. ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವು ಮಾತಾಡಿ, ಮಾದಕ ವಸ್ತುಗಳ ಜಾಲ ಎಲ್ಲ ಕಡೆಯೂ ಕೇಳಿ ಬರ್ತಾವುಟು. ಆದ್ದರಿಂದ ಇದರ ಕುರಿತು ಕಠಿಣ ಕ್ರಮ ತಗೊಳಕ್ಕೂ, ಜಿಲ್ಲೆನ ಗಡಿಭಾಗಲಿ ಜಾಸ್ತಿ ಎಚ್ಚರ ತಗೊಳಕ್ಕೂ, ಅಂತಾರಾಜ್ಯ ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ ಗಾಡಿಗಳ ಮತ್ತು ಗಾಡಿಗಳಲ್ಲಿ ಬರೋರ ಸರಿಯಾಗಿ ನೋಡೋಕ್ಕೂ, ಕೆಟ್ಟ ವಸ್ತುನ ತಡಿಗೆ ತಗೊಂಡಿದ್ದಾರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪರೀಕ್ಷೆನ ಮಾಡಿಸೋಕ್ಕೂ, ಡ್ರಗ್ ಟೆಸ್ಟ್ ಕಿಟ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ಕೊಳೋಕ್ಕೂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಸಭೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ಅವರು ಸೇರಿದಂಗೆ ಸುಮಾರು ಇಲಾಖೆಯ ಅಧಿಕಾರಿಗೆ ಹಾಜರಾಗಿ ಮಾಹಿತಿನ ಕೊಟ್ಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ನಾಳೆ 1 ಫೆಬ್ರವರಿ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ವಿರಾಜ್ಪೇಟೆ, ಪೊನ್ನಂಪೇಟೆ ಹಾಗೆ ಕುಶಾಲನಗರ ತಾಲೂಕಿನ ಸುಮಾರು ಗ್ರಾಮ ಪಂಚಾಯಿತಿಗಳ ಪುನಃ ತಯಾರು ಮಾಡಿಕೆ ಕರಡು ಅಧಿಸೂಚನೆಯನ್ನು ಪ್ರಕಟ ಮಾಡಿ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ರಾವ್ ಆದೇಶನ ಹೊರಡಿಸಿಳು. ಈ ಅಧಿಸೂಚನೆಗೆ ಸೇರಿರವು ಫೆಬ್ರವರಿ ತಾರೀಕು 6ರೊಳಗೆ ತಮ್ಮ ಹೇಳಿಕೆಯನ್ನು ಕೊಡಕ. ವಿರಾಜಪೇಟೆ ತಾಲೂಕಿನ ಚೆಂಬೆಬೆಳ್ಳೂರು, ಕುಕ್ಲೂರು, ದೇವಣಗೇರಿ, ಐಮಂಗಲ, ಮಗ್ಗುಲ, ಬಿಟ್ಟಂಗಲ, ಬಾಳುಗೋಡು, ನಾಂಗಾಲ, ಒಂದನೇ ರುದ್ರಗುಪ್ಪೆ, ವಿ ಬಾಡಗ, ಬೇಟೋಳಿ, ಹೆಗ್ಗಳ, ಆರ್ಜಿ, ಕೆದಮಳ್ಳೂರು, ಕೇಟೋಳಿ, ಪಾಲಂಗಾಲ, ಕದನೂರು, ಅರಮೇರಿ, ಮೈತಾಡಿ, ಪೊನ್ನಂಪೇಟೆ ತಾಲೂಕಿನ ಹಾತೂರು, ಕೈಕೇರಿ, ಕುಂದ, ಬಲ್ಯಮಂಡೂರು, ಚಿಕ್ಕಮಂಡೂರು, ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು, ಬಸವನಹಳ್ಳಿ, ರಸಲ್ಪುರ, ಅತ್ತೂರು ಅರಣ್ಯ, ಆನೆಕ್ಕಾಡು ಅರಣ್ಯ, ಬೈಚನಹಳ್ಳಿ. ಇಷ್ಟು ಪಂಚಾಯಿತಿಗ ಈ ಕರಡು ಅಧಿಸೂಚನೆಯಲ್ಲಿ ಒಳೋತ್ತ ಜಿಲ್ಲಾಧಿಕಾರಿಗ ತಿಳಿಸಿಳು. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ನಾಳೆ 1ರಂದು ಸಾಯಂಕಾಲ 4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಯಿತ ದೇವಸ್ಥಾನದ ಕಾರ್ಯನಿರ್ವಾಹಕಾಧಿಕಾರಿಗ ತಿಳಿಸಿಳು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಕೂಡಿಗೆ ಇವರ ಕಡೆಯಿಂದ ನಾಳೆಯಿಂದ 3 ದಿನ ಮಡಿಕೇರಿನ ಶ್ರೀ ಸದ್ಗುರು ಕೈಗಾರಿಕಾ ತರಬೇತಿ ಕೇಂದ್ರ ಶ್ರೀನಿಕೇತನ ಪರೀಕ್ಷಾ ಕೇಂದ್ರದಲ್ಲಿ ಗಣಕಯಂತ್ರ ಶಿಕ್ಷಣ ಪರೀಕ್ಷೆ ನಡೆದಿದೆ. ಪರೀಕ್ಷೆನ ಶಾಂತಿಯಿಂದ ಸರಿಯಾಗಿ ನಡೆಸಿಕೆ ಪರೀಕ್ಷೆ ನಡೆಯುವ ಪರೀಕ್ಷಾ ಕೇಂದ್ರದ 200 ಮೀಟರ್ ಜಾಗನ ನಿಷೇಧಿತ ಜಾಗ ಅಂತ ಹೇಳಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಗ ಆದೇಶನ ಹೊರಡಿಸಿಳು. ಚಿಕ್ಕಪ್ಪಗೌಡ ಕುಟುಂಬಸ್ಥರ ಕಡೆಯಿಂದ ಕೊಡವ ಕುಟುಂಬಗಳ ನಡುವಣ ಹಗ್ಗ ಎಳೆಯುವ ಪೈಪೋಟಿ ಬರುವ ಏಪ್ರಿಲ್ 23ರಿಂದ 26ಕ್ಕೆ ಮುಟ್ಟ 3 ದಿನ ನಾಪೋಕುನ್ನ KPS ಇಸ್ಕೂಲ್ನ ಆಟದ ಬಣ್ಣ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಕೊಡುಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಡ್ರೀಮ್ ಬಿಗ್, ಲರ್ನ್ ಬಿಗ್ಗರ್. ಅಕಾಡೆಮಿಕ್ ಎಕ್ಸಲೆನ್ಸ್ ನ ರೆಪ್ರೆಸೆಂಟ್ ಮಾಡುವ ಆರ್ವಿ ಯೂನಿವರ್ಸಿಟಿ ಈಗ ಮೈಸೂರಲ್ಲಿ. ಲೆಗಸಿ ಆಫ್ ಟ್ರಸ್ಟ್ ಇಂದ ಫ್ಯೂಚರ್ ಫೋಕಸ್ಡ್ ಎಜುಕೇಶನ್ ವರೆಗೆ ಆರ್ವಿ ನಿಮ್ಮನ್ನು ರಿಯಲ್ ವರ್ಲ್ಡ್ ಗೆ ರೆಡಿ ಮಾಡುತ್ತೆ. ಯುಜಿ ಪ್ರೋಗ್ರಾಮ್ಸ್ ಗೆ ಅಡ್ಮಿಷನ್ಸ್ ಈಗ ಓಪನ್. ಮೀಟರ್ಸ್ ಅಟ್ ದ ಆರ್ವಿ ಯೂನಿವರ್ಸಿಟಿ, ಮೈಸೂರು ಅಡ್ಮಿಷನ್ ಆಫೀಸ್, ಬ್ರಿಗೇಡ್ ಪಾಯಿಂಟ್, 3rd ಫ್ಲೋರ್, ಗೋಕುಲಂ ರೋಡ್, ವಿವಿ ಮೊಹಲ್ಲಾ, ಮೈಸೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪಪ್ಪಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು. ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು. ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ. ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 999-3111-3111. ಕುಡಿಯುವ ಹಾಗೂ ಕೃಷಿ ನೀರಾವರಿಗೆ ಬೋರ್ವೆಲ್, ಕೆರೆಗಳು ಮತ್ತು ಎಲ್ಲಾ ರೀತಿಯ ಮಣ್ಣಿನ ಕೆಲಸಗಳಿಗೆ ಎಲ್ಲಾ ರೀತಿಯ ಹೆತಾಚಿ ಮಿಷಿನ್ ಗಳಿಗಾಗಿ ಸಂಪರ್ಕಿಸಿ ಬಿಡಿ ಜಗದೀಶ್ ರಾಯ್, 9449613364. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್, ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮೂರ್ನಾಡಿನ ಆಪ್ತ ಮಿತ್ರರ ಬಳಗದ ಸೇವಾರ್ಥವಾಗಿ ಮೂರ್ನಾಡಿನಲ್ಲಿ February 1st ಮೂರ್ನಾಡು ಯಕ್ಷೋತ್ಸವ ಪ್ರಸಂಗ ಶ್ರೀ ದೇವಿ ಮಹಾತ್ಮೆ. ಬನ್ನಿ, ಸರ್ವರಿಗೂ ಸ್ವಾಗತ. February 1st ಸಂಜೆ 6ರಿಂದ 12 ಗಂಟೆಯವರೆಗೆ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಮೂರ್ನಾಡಿನಲ್ಲಿ. ನೋಡಿ ಆನಂದಿಸಿ. ಶ್ರೀ ದೇವಿ ಮಹಾತ್ಮೆ ಮೂರ್ನಾಡು ಯಕ್ಷೋತ್ಸವ February 1st. ವಿರಾಜಪೇಟೆಯ ಲಿಟಲ್ ಸ್ಕಾಲರ್ ಅಕಾಡೆಮಿ, ಇಲ್ಲಿ ನರ್ಸರಿಯಿಂದ ಗ್ರೇಡ್ 5 ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಅರ್ಲಿ ಬರ್ಡ್ ಆಫರ್ಗಾಗಿ ಕಾಲ್ ಮಾಡಿ 7019804689. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-601-7186.